ಇಂದಿನ ಕೆಸರುಮಣಿ ಕಾರ್ಯಕ್ರಮದಲ್ಲಿ ಕೇಳೋಣ. ಮೊದಲಿಗೆ ದೊಡ್ಡಾಟ ಶ್ರೀಕೃಷ್ಣ ಪಾರಿಜಾತ ಗೌಳಗಿತ್ತಿ ಸನ್ನಿವೇಶ, ಇದನ್ನು ಪ್ರಸ್ತುತಪಡಿಸಲಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಕಟ್ಟಿ ಗ್ರಾಮದ ಶಾಂತವ್ವ ಮಾದರ್ ಹಾಗೂ ತಂಡದವರು. Thank you. ಒದಗಿ ಕಡಿಯಲವ ನಾವು ಮುಂದೆ ಹೋಗುವ ನಮ್ ಕಾಲ ಕಸೂಲ ತೀರಾ ಅಷ್ಟವಾದ ಆಗಿಬಿಟ್ಟು ನೀವು ಏನಮ್ಮ ಈ ಮನೇಲಿ ಯಾರಾದ್ರೂ ಹಾಲು ಮೊಸರು ತಗೋರಿದ್ರಿ ಅಮ್ಮ ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದಿರ ನಾವು ಇಲ್ಲಿ ಯಾರು ತಗೊಂತಿ ಕಾಣಿಸಂಗಿಲ್ಲ ಇಲ್ಲಿ ಯಾರು ಕೂಡ ಅವ್ರ ಕಾಣಿಸೋಲ್ರು ಈ ಓಣಿ ಹಾಳದ ಎಲ್ಲ ಹಾಗಾಗ್ಯದ ಈ ಓಣಿ ಹಾಳದ ಎಲ್ಲ ಹಾಗಾಗ ನೀ ಯಾರು ಅಲ್ಲ ನಾ ಯಾರ ನೀ ಯಾರ ಹೌದ್ರಿ ನಿಮಗಿಬ್ಬರಿಗೆ ಆಧಾರ ಐತೆ ಇಲ್ಲೋ ಬಾ ಇವತ್ತಿಗೆ ನಮಗೆ ಆಧಾರ ತಪ್ಪಿ ಆರು ದಿವಸ ಆಯ್ತು ನೀವು ಅಲ್ಲಿಂದ ಇಷ್ಟ ಸಾಂಗ್ಲೆ ಬಂದ್ರಿಲ್ಲ ನೀವ್ ಎದಕ್ಕೆ ಬಂದ್ರಿ ನೋಡ್ರಿ ಇಲ್ಲಿ ಬೇಡ ನಿಮ್ ಜಗಳ ಮತ್ತೆಲ್ಲಿ ಈ ಊರಿಂದ ಕರ್ಕೊಂಡು ಹೋಗಿ ಊರಿಂದ ಒಂದು ಸಾಲ ಇರ್ತದ ಸಾಲಿಯಿಂದ ಹೋದ ಹೋಗಿ ನಿಮ್ನಿಬ್ಬರನ್ನು ಕೂರ್ಚಿ ಕೂರ್ಸಿ ಆಧಾರ್ ಖರ್ಚ್ ನನ್ನ ಆಧಾರ್ ತನಗ ನೆಲೆ ಇಲ್ಲ ಮಂದಿನ ಆಧಾರ ಕಚ್ಚಾಕ್ ಬಂದ ಹೆಚ್ಚಾದ್ರೆ ಜಗತ್ತಿನೊಳಗ ಹೌದಿಲ್ಲ ಮೊದಲು ನಾನು ಕೇಳಿದಾಗ ಇಲ್ಲಮ್ಮ ನಾನು ಕೇಳಿದಾಗ ನೀನು ಯಾರು ಅಂತ ಹೇಳಿ ಅಮ್ಮ ನಾವು ಮೊದಲು ದೊಡ್ಡ ಹೆಸರಿನವರು ಇದ್ವು ಅವಾಗ ನನಗೆ ದೂತಕ ಸ್ತ್ರೀಯರು ಅವಾಗಂತಿದ್ರು ಅಂತ ಇದ್ರು ಏನ ಬರುವಂತ ಕಾಲಮಾನ ಪರಿಸ್ಥಿತಿ ಕೆಟ್ಟು ಕೆಟ್ಟು ನಮ್ದು ಎಲ್ಲ ಸ್ಥಿತಿ ಹದಿಗೆಟ್ಟು ಎಲ್ಲರೂ ನನಗೆ ದೂತೆ ದೂತೆ ದೂತಕಾಸ್ತ್ರಿ ಅಂತಾರ ಕರೆ ಬಾಯಿ ಸ್ವಚ್ಛಿದ್ರೆ ದೂತೆ ನಾಲಿಗೆ ಅಬ್ರತ್ತ ಬರೇ ದೂತೆ ಅಂತಾರ ಹೋಗ್ಲಿ ಬಿಡಮ್ಮ ಒಟ್ಟು ನನಗ ದೂತೆ ದೂತೆ ಅಂತಾರಿಲ್ಲೋ ಇನ್ಮೇಲೆ ನನಗೆ ದೂತೆ ದೂತೆ ಅಂತಾರ ಖರೆ ಏನ ಬರೇ ಹಾಯ್ ಹಾಯ್ ಅಂತ ಹಿಂಗೋ ಅದ್ರ ನೀನು ಯಾರು ನಾನು ಯಾರು ಅನ್ನೋದು ಗುರ್ತಾಗ್ಲಿಲ್ಲ ಗುರ್ತಿದ್ರೆ ನಾ ಯಾಕೆ ನಿನ್ ಕೇಳ್ತಿದ್ನೇ ಇವತ್ತ ಹೌದಮ್ಮ ಏನಿಗೆ ರಾಧಾ ಮತ್ತು ರಾಧಾ ಅಂತ ಇದ್ದಾರಮ್ಮ ರಾಧಾ ಏನಂತಾರು ರಾಜಕೀಯ ಶೋಧ ಮಾಡುವಂತ ಶೋಧ ಶೋಧ ಮೇಲೆ ಬಣ್ಣದ ಚೇಷ್ಟಾ ಮಾಡಬಾರ್ದಮ್ಮ ನೀನು ನನ್ನ ಕೂಡ ಚೇಷ್ಟಾ ಮಾಡ್ಲಿ ಅಲ್ಲ ನಿನ್ನ ಕೂಡ ಚೇಷ್ಟಾ ಮಾಡ್ಲಿ ಚೇಷ್ಟಾ ಮಾಡಬಾರ್ದು ನಿನಗೆ ಸಂಬಂಧ ಇಲ್ಲ ಒಯ್ಯಾಟೂ ಇಲ್ಲ ಸೀರಿಯಸ್ ಯಾರಲ್ಲ ಏನ್ ಮಾತಾಡ್ತೀನಿ ಇದುವಲ್ಲ ಮತ್ತೇನಂತಾರೆ ನನ್ನ ಕರೇನ ಏನಂತ ಇದ್ದಾರ ಹೇಳ್ಬಿಟ್ರೆ ಸಾಕ ಏನಿಗೆ ಗೌಳಿಗಿತ್ತಿ ಗೌಳಿಗಿತ್ತಿ ಅಂತಾರ ಏ ಯಾವಕ್ಕೆ ಗೀತಿ ಅಂತಲ್ಲ ಹಾಗಲ್ಲ ಗೌಳಿಗಿತ್ತಿ ಅಂತ ಇದ್ದಾರೆ ಯಾಕ್ರಿ ಗಿತ್ತಾರೊಳಗೆ ಏನಾರು ಮಾಡ್ತೀರಿ ಗಿತ್ತಾರೊಳಗೆ ಮಾಸ್ತರ್ ನಾವ್ರಿ ಇರ್ಲಿಪ್ಪ ಜಗತ್ತಿನಲ್ಲಿ ಎಷ್ಟು ನಮೂನಿ ಗಿತ್ತಾರಿದ್ದಾರು ಬಹಳ ನಮೂನಿ ಇದ್ದಾರೆ ಬಹಳ ನಮೂನಿ ಬೇಕಾಗಿಲ್ಲ ಮೂರ್ನಾಲ್ಕು ನಮೂನಿ ಹೇಳ್ಬಿಡ ಹೀಗಂದ್ರಿ ಹೌದ್ರಿ ಮೊದಲಿಗೆ ಬಂದ ಮೊದಲಿಗಿತ್ತಿ ಮೊದಲಿಗೆ ಬಂದಾಕಿ ಮೊದಲಿಗಿತ್ತಿ ಹೊಸದಾಗ ಬಂದಾಕಿ ಹೊಸಮಾಲಿಗಿತ್ತಿ ಚಾಲೂ ಆಗಲಿ ಕಳಸಿಗಿತ್ತಿ ಕಳಸಿಗಿತ್ತಿ ಕುಂಟಲಿಗಿತ್ತಿ ಮತ್ತ ನೀವಿಬ್ರು ಕೂಡ ಏನೀಗ ನನ್ನ ಕಳಿಸಿ ಕೇಳ್ತಿಲ್ಲ ಇದು ತುಟ್ಟಿದ ಬಾಳದ ಅದು ಯಾವ್ದು ಅದು ನಿಮ್ಮಂತ ಪಾತ್ ಚೇಷ್ಟ ಮಾಡಬೇಡ ಅಮ್ಮ ಹೇಳಿ ಹೋದ್ರಲ್ಲ ಏನಂದ್ರು ಗಿತ್ತಿ ಬಗ್ಗೆ ಗಿತ್ತು ನೀ ಎಂತ ಗಿತ್ತಿ ಸೇತ್ಯ ನಾವು ಅಂತವ್ರಲ್ರಿ ಅಂತ ಕೆಲ ನಿನ್ ಮಗ ನೋಡಿದ್ರು ಗುರ್ತಾಗ ಹೌದಲ್ಲೋ ನಾವು ಎಂತವ್ರು ಎಂತವ್ರಮ್ಮ ಹಾಲು ಮೊಸರು ಮಾರ್ತಕ್ಕಂತ ಊಚ ಕುಲದ ಗೌಳಿಗಿತ್ತಿದ್ದೀನಿ ಏನ್ ಮಾತಾಡ್ತಿ ಊಚ ಅಂದ್ರೆ ಹೆಚ್ಚಿನ ಹೆಚ್ಚಿನ ಕುಲದ ಗೌಳಿಗಿತ್ತಿ ಅಂದ್ಮೇಲೆ ಏನಂತಂದಿಮ್ಮ ಯಾವ ಹೊತ್ತು ಎಲ್ಲ ರಾತ್ರಿ ಕೂಡ್ಸೆ ಹಾಗಲಮ್ಮ ನಾನು ತಂದಂತ ಸಾಹಿತ್ಯಗಳು ಏನೇನು ಹಾಲು ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಸಾಹಿತ್ಯ ತಂದಿದ್ದೀನಿ ಗೌಳಿಗಿತ್ತಿ ದೊಡ್ಡ ಸಾವುಕಾರ್ತಿ ದೊಡ್ಡ ಸಾಹುಕಾರ್ತಿ. ನಮಸ್ಕಾರ ರೀ. ಈಗ ಅವಳಿಗೆ ನಿಮ್ ಮುಂದೆ ಹೇಳ್ತೇನ್ರಿ, ದೊಡ್ಡ ಸಾಹುಕಾರ್ತಿ ದೊಡ್ಡದವಳಕ್ರಿ. ನಿನಗೆ ಹೆಂಗ್ ಗುರ್ತಾತು ಯಪ್ಪ? ಈಕೆ ಮನಿ ಮೂಲಿ ಮೂಲಿ ಹೋಗಿ ನೋಡಿ ಬಂದನ. ಯಾವಾಗ ಹೋಗಿದ್ದಪ್ಪ? ಯಪ್ಪ ಅವಾಗ ಅವಾಗ ಹೋಗಿರ್ತೇನ ಅವ್ರ ಮನಿಗೆ. ಮೂಲಿ ಮೂಲಿಗೆ ಏನ್ ಹೊಟ್ಟಾಳು? ಮೂಲಿ ಮೂಲಿಗೆ ಹೊಟ್ಟಾಳು ಹೊಟ್ಟಾಳು ಅಲ್ಲ, ಗೊಂಜಾಳ ಲಂಡ ಚೇಷ್ಟ ಮಾಡಬಾರ್ದು. ಹೆಚ್ಚಿನ ಕುಲದಾಗ ಅವಳಿಗಿತ್ತೆ ಅಂತ ಹೇಳ್ತಿ. ಹೌದಮ್ಮ. ಹೌದ್ರಿ. ಆದ್ರೆ ಸಾಹಿತಿಗಳ ತಂದನಂತ ಹೇಳಿದಲ್ಲ, ಎಲ್ಲಿಟ್ಟು ಬಂದಿ? ಏನು ಕಾಣವಲ್ಲ ನನಗಿಲ್ಲಿ. ಅಲ್ಲಕ್ ನೋಡ್ತೀನಿ ನನ್ನ ತಲೆ ಮೇಲೆ. ಯಾರ ತಲೆ ಮೇಲೆ? ಯಾರ ತಲೆ ಮೇಲೆ? ಯಾಕ ನನ್ನ ತಲೆ ಮೇಲೆ ಅವ ಮಂದಿ ನೋಡು. ಬಿಡು ಬಿಡು. ಏನು ಮಾತಾಡ್ತೀನಿ ನೀನು? ಹೌದಮ್ಮ, ಎರಡು ಪಾತ್ರೆ ತಂದದ್ದು ಕರೆಯದೆ ಹಾಗಲ್ಲ ದೋತೆ. ನಾಲಿಗೆ ತೆಲಗುಂಬ ನಂದು ನಿಂದು ನೀ ಮಾಡಿಸ್ಕೊಂಬ. ಹೆಮ್ಮೆ ಅಂದ್ರೆ ಏನು? ನಾಲ್ಕಾರು ಮಂದಿ ಊಟ ಮಾಡ್ತಾರೆ. ನೋಡಮ್ಮ, ನಿನಗೆ ತಿದ್ದಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಇದರಲ್ಲಿ ಬೇರೆ ಅರ್ಥ ಏನದ? ಹೆಮ್ಮೆ ಅಂದರೆ ಸೊಕ್ಕು. ಏನಂತೀನಿ ನಾವು? ಹಾಗಲ್ಲ, ಆ ಸೊಕ್ಕು ಅಂತದ ಪಾತಾಳ ಕಟ್ಟಿ ಭಕ್ತರು ಅಂತ ಆಕಳ ಮೇಲೆ ಇಟ್ಟುಕೊಂಡು ಈ ಊರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತನ ವ್ಯಾಪಾರ ಮಾಡ್ಲಿಕ್ಕೆ ಬಂದ ನಾನು. ಸೊಕ್ಕಿನಿಂದ ಬಂದಿರಿ? ನೀ ಅಪಾನ ಮಾಡಿಸ್ಕೊಡ್ತಿದ್ದೆ. ಇಲ್ಲ ಇಲ್ಲ, ಬಹಳ ಭಕ್ತಿಯಿಂದ ಬಂದಿ. ಊರ್ ಜನರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ಹಾಲು ಮತ್ತೆ ವ್ಯಾಪಾರ ಮಾಡ್ಲಿಕ್ಕೆ ಬಂದಿ. ನೀನು ತಮ್ಮಿಗೆ ತಲೆಗಿಳಿಸು ಆಮೇಲೆ ನನಗೆ ಕೇಳ. ನಾನೆಲ್ಲ ಇರ್ತೀನಿ ಕರೆ, ಸ್ವಲ್ಪ ಮದ್ದ ತಾವೇನು? ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ನಾಗ ಐತೆ. ಹಾಗಲ್ಲ, ಸ್ವಲ್ಪ ಆಸ್ತ್ರ ಒಂದೇ. ನೀನು ಯಾರಿಗೆ? ನನಗೆ. ಈಗ ಮಾಡ್ಲಿ? ಏನು ಮಾಡ್ತೇ? ಏನು ಮಾಡೋದು? ಆಸ್ತ್ರ ಒಂದೇ. ನೀನು ನನಗೆ ಈಗ ಏನ್ ಮಾಡ್ತೇ? ಸ್ವಲ್ಪ ಬಾಂಡಿ ಕಂಟ ಇರೋದು. ಯಾಕೆ ಸಾಬರಿಗೆ ಬರ್ತೀನಿ? ಏನಾತೀಗ ಏನಂತ? ಬೇಕಾದಲ್ಲಿ ತಿರುಗಾಡ. ಸೀದಾ ಹೋಗಿರ್ತಿ? ಮನೆಗೆ ಮೆಟ್ಟಿಗತ್ತಿದ್ರಿ ನೀನು? ಬಾಳೆ ಕೋರ್ರಿ. ಹಾ, ನಿನಗಂತ ಇದ್ದಾರೆ. ಒಂದು ಕಂಟ ಹತ್ತು ಒಂದು ಕೊಳ್ಳೆ ಕರ್ಕೊಂಡು ಬಂದಿ ಬಂದಿ ಮುಂದೆ ಕರೆನೆ ಹೇಳ್ತಾರೆ. ಕರೆನೆ ಹೇಳಾದ್ರೆ ಸೊಂಟನ ಮುರಿದೆ. ದೇಶ ಬಂದಿ ಹಾಗಾದ್ರೆ ಬರ್ಲಿ ದೊಡ್ಡ ಕೊಡದಾಗ ಕುಂದ್ರೆ ಹಣ್ಣು ಚಕ್ ನಿಗಟ್ರಕ್ಕೆ ಎಲ್ಲಿ ತಾರಡಿ ಕಮರ್ ಕೈದ ಹೊಲಸಾಗ ಹೊಟ್ಟೆ ಬಾಂಡಿ ಹಿಡಿದ್ರು. ಇಷ್ಟು ಮೊದಲೇ ಹೇಳ್ತಂದ್ರೆ ಇಷ್ಟೆಲ್ಲ ಹಣಗಳು ಯಾಕೆ ಹಾಕಿರ್ತ? ಎಲ್ಲಿ ಹಿಡಿದಿಯಲ್ಲ? ವ್ಯಾಪಾರ ಮಾಡಿಸಿ ನಿಮ್ಮ ಊರಿಗೆ ಕಳಿಸಿ ಬಿಡ್ತೀನಿ. ಆಗ್ಲಿ ಆಗ್ಲಿ, ಹಿಡಿದಿಯಲ್ಲ? ನಿಂದು ನಾನು ಮುಟ್ಟ ಕೊಡೋಲ್ಲ. ಏನಿಲ್ಲ, ಗಟ್ಟಿರಿ. ನಾನು ಬಾಂಡಿ ಬಡವರು ಅಲ್ಲ. ಏನ್ ಮಾತಾಡ್ತ ನೀನು? ಸಿಟ್ಟಿ ಬರುವಂತೆ ಮಾತಾಡ್ತಾರೆ. ಸಸ್ಯ ಮರಣಂದ್ರು ಅಂದ್ರೆ ಸ್ತ್ರೀವಾಗಿರುವಂತಹ ತಳ ಯಾರು ತಂದಿಲ್ಲ? ಯಾರ್ಯಾರು ತಂದೇ ಇಲ್ಲ? ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ ಹೊರಗೋಗ ಮನೆಯಿಂದ ಕಣ್ಣಿ ಕಾಣಿಸ್ತಾವಲ್ಲ ಇವೆಲ್ಲ ಮತ್ತೆ ನಿಂದು ಮೊದಲ ಬಾಯಿ ಬಿಟ್ಟದ. ಎಲ್ಲಮ್ಮ ಏನಾರು ಮಂದಿ ತಳ ಮಳೆ ಕೆಳಕ್ ಬಂದಿವೋ? ಹಾಲು ಮತ್ತೆ ವ್ಯಾಪಾರ ಮಾಡ್ಕೊಂಡು ಮೂರ್ಗೆ ಹೋಗಕ್ ಬಂದಿವ? ಏನಿದೆ ಚೆಷ್ಟು ಹಾಲು ಮತ್ತೆ ಅವ್ರು ನಡೆಸ್ಕೊಡ್ತಾ ಇದ್ರು? ಹೈನು ಬಂದು ಎಂತಾದ್ರು ಮತ್ತೆ ಯಾತರು ಯಾಕೆ ತಂದಿನಿ? ಯಾಗ ಕೊಡ್ತಾ ಇದ್ರಿ? ಹೇಳಿದಾವ್ರಿ? ಆಗ್ಲಿ ಆಗ್ಲಿ ಆಗ್ಲಿ. ಕೆಂದವೇನು ಇಂದು ಕಡಿದ ಬೆನೀನವ ಇಂದು ಕಡಿದ ಬೆನೀನವ ದೂತೆ ಕೆಂದು ಚಂದ ಹಾವು ಆಕಳು ಚೋಳ ಮಂದಾಗ ಬಿಟ್ಟು ಕೂಗಡಿಸಿ ಮನೆ ಕಳಿಸ್ಬಿಡಿ ಇವರು ಅಷ್ಟ. ಹಾಗೆ ನಮ್ಮ ಆಕಳು ಯಾಕೆ ಅನ್ಬೇಕು? ಅದಕ್ಕೆ ಏನಾರ ಯಾಕನಲ್ಲ, ಆದ್ರೆ ಹಾಲಂತೂ ಇದ್ದಂಗ ಆಯ್ತು. ಹೌದು, ಹಾಲಂದ್ರೆ ಅದಕ್ಕನ ಪದಾರ್ಥ ಆಯ್ತು. ಮಾಯಿನ ಅದ್ರಾಗ ಗಟ್ಟಿನ ಪದಾರ್ಥ ಏನಾರ್ಥ? ಗಟ್ಟಿ ಅಂದ್ರೆ ಅಂದ್ರೆ ಕಣ್ಣಿಗೆ ನೋಡಕ್ ರಗಡ್ ನೀರ್ಸ್ ಕಾಣಿಸ್ತೀವಿ. ಅಮ್ಮಿ ಬಿರ್ಸಿಗೆ ಬಿದ್ದಿಲ್ಲ ಏನಿಲ್ಲ. ಬಿರ್ಸಂದ್ರೆ ನಾವು ಮೊಸರಿಗೆ ಬಿರ್ಸಂತೀವಿ. ಇದಕ್ಕೆ ಬಿರ್ಸತ್ರೇನು ಮೊಸರು ಆದ್ರೆ ಅದಮ್ಮ ಆದ್ರೆ ಚಲೋ ಅದ. ಎಂತ ಆತ ಹಾಕ್ ತಂದೀನಿ ಕೇಳಮ್ಮ. ಮನೆಯಲ್ಲಿ ಎಪ್ಪ ಮುರಿದ್ರೆ ಹುಳಿ ಆಗ್ತತ ತಿಳ್ಕೊಂಡು ಇಲ್ಲ ಎಪ್ಪ ಮುರಿದಂತ ಮೊಸರು ಆಗದ ನೋಡಮ್ಮ. ಯಾಕ ಹೌದಮ್ಮ ಅಲ್ಲ ಎಪ್ಪ ಮುರಿದ್ರೆ ಸಪ್ಪ ಆಗ್ತದೇನೆ? ಏನ್ ಮಾಡ್ತಾರೆ ದಿನಕ್ಕೆ ಎರಡ್ ಮೂರ್ ಮೂರ್ ಮನಿ ಬಿದ್ದಾವ್. ಹೌದೇನೆ? ಎಲ್ಲಿ ನೀವ್ ಹ್ಯಾಗ ಮುರ್ತಾರಿ? ನೀವು ಎಪ್ಪ ಮುರಿಬೇಕಾದ್ರೆ ಮಂದಿ ಮನೆಗೆ ತಾಕೀತು ಮಾಡಿ ಬರ್ತೀವಿ. ಏನಂತ ಮಕ್ಕಳು ಮರಿ ನಿಮ್ ಪಕ್ಕದಲ್ಲಿ ಇಟ್ಟು ಬರುತ್ತೆ. ಆಮೇಲೆ ಬಂದು ಬಾಗಿಲ ಹಾಕಿ ಹಾಕಿ ಅಗಲಿ ಜಡದ ಇಬ್ರು ಇದ್ರ ಹೋದ್ರ ನಿಂದ್ರು. ಇಬ್ರು ಅಂದ್ರೆ ಯಾರು? ಹೌದಾ? ಇಬ್ರು ಅಂದ್ರೆ ತಿಳ್ಕೊಂಡ್ಬಿಡ. ಆಗ್ಲಿ ಆಗ್ಲಿ ಆಗ್ಲಿ ನಿಂತು ನಿಂತು ಮನೆಗಳಿಗೆ ಸಕಾಸ ಮಣಕಾಲ್ ಮಠ ತಗೋದು ತಗೊಂಡು ಮಣಕಾಲ್ಗೆ ಮುರ್ತಾ ಬೇಸ್ ಮಾಡ್ತಿ. ನಿನ್ನ ಪದ್ಧತಿ ಬಹಳ ಚಂದ ಅದ. ಆಗ್ಲಿ, ನನ್ನ ಪದ್ಧತಿ ಏನ್ ಮಾಡಕ್ಕೆ ಬೇಕಾಗಿಲ್ಲ. ಆಯ್ತು ಆಯ್ತು. ಶ್ರೀಮಂತ ಊಟ ಮಾಡೋ ಪದಾರ್ಥ ಅಂದ್ರೆ ಅಂದ್ರೆ ಬೇರೆ ಏನ್ ಮಾತಾಡ್ತೀವಿ? ಕನ್ನಡ ಮಾತಾಡ್ ಚಂತಂಗ ಬನ್ನಿ ಅದ ಅದ ಅದ ಚಲೋ ಅದ. ಬನ್ನಿ. ಹೌದು, ಯಾರು ಊಟ ಮಾಡ್ತಾರೆ? ಯಾರು ಊಟ ಮಾಡ್ತಾ ಇದ್ದಾರೆ? ಹೌದು, ಅವರಲ್ಲಿ ಸಾಕಷ್ಟು ಹಣ ಇರ್ತದೆ. ಹೌದೌದು, ತೆಗೆದುಕೊಳ್ತಾರೆ, ಊಟ ಮಾಡ್ತಾರೆ. ಹೌದಮ್ಮ, ಸಭೆಯಲ್ಲಿ ಎಲ್ಲಾರು ಶ್ರೀಮಂತರು ಇದ್ದಾರೆ? ಇಲ್ಲ ಇಲ್ಲ ಇದ್ದಾರೆ. ರೊಕ್ಕ ತುಸು ಆಗಿರ್ಬೇಕು ಹೋಗಿರ್ಬೇಕು ಇಲ್ಲ ಇಲ್ಲ ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಡ್ತಕ್ಕದಲ್ಲ. ಅಲ್ಲ ಹ್ಮ್ ಮಜ್ಜಿಗೆ ಮಜ್ಜಿಗೆ ಅವ ಅಪ್ಪ ಬಂದಿಪ್ಪ ಬಂದಿಪ್ಪ ತೆಗಿತಿಪ್ಪ ನೀನ್ ನೋಡಿದ್ದಿಲ್ಲ ಅಂದಿದ್ರಿ ನಿಮ್ಮ ಅಪ್ಪನ ಕೆಲಸಮ್ಮ ಹಾಕೇನಂದು ಗೌಳಿ ಬಹಳ ಸೂಕ್ಷ್ಮ ಇದ್ದಾರೆ. ಹೌದು, ಆ ಶಿವಭಕ್ತ ಗೌಳಿ ಅದವರು. ಹೌದ್ರಿ, ಮತ್ತವ್ರಿಗೆ ನಾವು ಚೇಷ್ಟ ಮಾಡಬಾರ್ದು ಮಾಡಬಾರ್ದು. ಅಕ್ಕಿ ಮಜ್ಜಿಗೆ ಅವ ಅಂದ್ರೆ ಅದಾವು ತಂದ್ರಂತ ಅರ್ಥ ಆಯ್ತು. ಹೌದ್ರಿ ಬೆಣ್ಣಪ್ಪ ಕಾಕಾ ಕಾಕಾ ಹೌದ್ರಿ ತುಪ್ಪ ದೊಡಪ್ಪ ಶಬಾಶ್ ಬಂತ ಮತ್ತ ಹಾಲ ಸಿಗವ್ವ ನನ್ನ ಕೈಯಾಗ ಸಿಗವ್ವ ಸಿಕ್ಕಾಯಿ ನೋಡಕ್ ಹತ್ತೇಳವ ಎಷ್ಟು ಜೋಡಿಗೆ ಮಾಡಿರ ನೀವು ಇದ್ದದ್ದೇ ಹಂಗೆ ಮಾಡ್ಬೇಡ್ರಿ ಹೋಗ್ಲಿ ನನ್ನ ಹತ್ತರ ಎರಡ್ ನಮ್ಮನೆ ಮಜ್ಜಿಗೆ ಕರಿಬಿಳು ಯಾರು ತಂದ ನೋಡು ನೀನ್ ಕುಡ್ದು ಆಗಲ್ಲ ತಾವ ಮಜ್ಗಿ ತಂದನ ಒಗ್ಗರನೆ ಕೊಟ್ಟಂತ ಮಜ್ಗಿನ ಅವ ಹ್ಮ್ ಬೇಕಾಗಿಲ್ಲ ಆಗ್ಯದ ತಗೋಲ ಹಂಗ ಕೊಡ್ತಾರ ರೊಕ್ಕ ಕೊಟ್ಟು ಮಾಲ ತಗೋ ಹಾ ಏನಿಲ್ಲ ಮತ್ ರೊಕ್ಕ ಬೇಕಲ್ರಿ ಅಂದ್ರೆ ಏನ್ ಮಾಡ್ತಾರಿ ಎದರ್ರಿ ನೀವ ಕೆದ್ರ ಕಿಸೆ ಕಾಕೊಡೋರಿ ಏನ್ ಮಾತಾಡ್ತೀನಿ ಆದ್ರೆ ಹ್ಮ್ ಸಾಹಿತ್ಯಗಳ ಹೆಸರು ಏನೇನು ಹ್ಯಾಗ ತಂದಿನಿ ವ್ಯಾಪಾರ ಮಾಡಿಸ್ತಾರೆ ಸೊಂಗು ಸೊಂಟಿ ಹಕ್ಕಿ ತಂತ ಮಗಿಯುವ ಹಚ್ಚಿದಂತ ಮಜಿಯುವ ಹಚ್ಚಿದಂತ ಮಜಿಯುವ ಹಚ್ಚಿದಂತ ಮಜಿಯುವ ಇಂಗು ಮಜ್ಜಿಗೆಯಲ್ಲಿ ಏನು ಹಾಗಲ್ಲಮ್ಮ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರು ಇಂಗು ಅಂದೆ ಅದರ ಸಾಹಿತ್ಯದ ಹೆಸರು ಇಂಗು ಯಾಲಕ್ಕಿ ಸುಂಟಿ ನೆನಸು ಯಾಲಕ್ಕಿ ಕುಂತಿ ಏ ಕುಂತಿ ಅಲ್ಲ ಮೆಣಸು ಓಹ್ ಮೆಣಸು ಜೀರಿಗೆ ಕಾಳು ಜೀರಿಗೆ ಕಟಗಿರೋಣ ಬಿತ್ತಿಗಡಿ ಎತ್ತಿಗಡಿ ತಬಲ ಬೆಟ್ಟಿಗೆ ಹೆಮ್ಮೆ ಒಮ್ಮೆ ಹಾಕಿರ್ರೆಲ್ಲ ತಿಳಿಬೇಡಿ ನೀವನ್ನ ಇವೆಲ್ಲ ಯಾತಕ್ಕ ನಾವು ಮಜ್ಜಿಗೆ ಒಗ್ಗರಣೆ ಕೊಡ್ಲಿಕ್ಕೆ ನಮ್ಮ ಹಂಗ ಮಾಡುದಲ್ಲ ನೀ ಅದ್ ಕೊಡ್ತೀರಿ ಹೊಸ ಮನೆಗೆ ಒಟ್ಟಿದ ಮನೆಗೆ ಇದಕ್ಕೆ ಒಗ್ಗರಣೆ ಕೊಡ್ತೀವಿ ಬೇಸ್ ಮಾಡ್ತೀನಿ ನಿನ್ ಬುದ್ಧಿ ಮಾತು ಕುಂತಾವ್ ಕಳಿಸೋರಿ ಅದೆಲ್ಲ ನಂಗ ಅವರು ಚೇಷ್ಟಾ ಮಾಡಬಾರ್ದು ಹಾಲ್ ಮಿಸ್ರ ಅವ್ರು ಮಾಡಿಸ್ಕೊಡು ಬಂದ ಕೂಲೆ ಹೇಳಿ ಏನಂತ ನೀನು ಬಂದ ಕೂಲೆ ಹೇಳಿದ ಮಾತು ಇದು ನನಗೆ ಈ ಗುರ್ತಾಯ್ತು ಏನಾಯ್ತು ನಾನು ನಗರ ಬಂದಿನ ಕೇಳಿ ಏನಂತ ಅವ್ರು ಏನಂದ್ರು ಅವ್ರಿಗೆ ಸಂಶಯ ಬಂದದ ಏನ್ ಸಂಶಯ ಬಂದದ ಅವ್ರು ಏನ್ ಕೇಳ್ತಾರು ಅವ್ರು ಏನಂತ ಕೇಳಿಲ್ಲ ಈಗ ಅವ್ರಿಗೆ ಚಂದು ನಮ್ಮ ಊರಿಗೆ ಬಂದಿಲ್ಲ ಬಂದೇ ಇಲ್ಲ ಬಂದಾಳ ಇದೊಮ್ಮೆ ಬಂದಾಗ ಮಾಡ್ಕೊಂಡು ಏನಾರು ಸಿಟಿ ಬರಬೇಡ ಹಿಂಗಾನ ಮತ್ತೆ ಮಾಡ್ಕೊಂಡು ಹೋಗ್ಕಂದ್ರೆ ಏನು ಬರ್ತಾಳ ನಿಂದ್ರಲ್ಲ ಇದೊಮ್ಮೆ ಬಂದು ಮಾಡ್ಕೊಂಡು ಹೋಗ್ಕಾಳು ಅಕಸ್ಮಾತ್ ಇನ್ನೊಮ್ಮೆ ನಾವು ಕರ್ಸಿದ್ವಿ ಅಂದ್ರೆ ಅವಾಗ ಬಂದಿದ್ರೆ ಮಾಡ್ಕೊಂಡು ಏನಾರ ಹಿಂಗನ್ರಿ ಅಂತೇಳಿ ಅವ್ರಿಗೆ ಸೋಚೆ ಬಂದ್ರಿ ಅವ್ರ ನಿನ್ ಕೇಳ್ಯಾರಿ ಅವರು ಕೇಳಕತ್ತಾರ ಹಂಗ ಸಿಟಿ ಬರಬೇಡ ಏನ್ ಮಾತಾಡ್ತೀನಿ ಒಳಗೆ ತಿನ್ನಮ್ಮಿ ನಾವು ವಿಳೆ ಕೊಟ್ಟು ಕರ್ಸಿದ್ವಿ ಅಂದ್ರೆ ಕರ್ಸಿದ್ರೆ ಊರೊಳಗೆ ಜಾತ್ರೆ ಇದ್ದಾಗ ವಿಳೆ ಕೊಟ್ಟು ಕರ್ಸಿದ್ದಾದ್ರೆ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾಳು ಹೌದು ಗುರ್ತಾ ಕೇಳಿ ಇಟ್ಕೊಂಡಿರುತ್ತೆ ನಾವು ನಾಲ್ಕು ಮಂದಿ ನೀವು ಬಂದು ಮಾಡ್ತೇವೆ ಅವ್ರಂದ್ರ ನಾ ಏನಂದಿಲ್ಲ ವ್ಯಾಪಾರ ಮಾಡಿಸ್ತೀವಿ ಇನ್ನೂ ಸಾವರಿಗೆ ಬರೋದಲ್ಲ ನನ್ನ ಕೂನ ಗುರ್ತ ಹೇಳಿದಾವ್ರೆ ವ್ಯಾಪಾರ ಮಾಡಿಸ್ತೀವಿ ಕೇಳಮ್ಮ ಹೇಳ ಕಡಿಗೆ ಬಾರ ನಾನು ಬರುವ ಕಡಿಗೆ ಬಾರ ನಾನು ಬರುವ ಹೇಳುವ ಒಡೆಯ ಒಡೆಯ ಬಲ್ಲ ಕುಲಿರೇನು ಹನುಮಕರ ದೂತೇ ಯಾವತ್ತು ಗ್ರಾಮಕ್ಕೆ ಬಂದು ನಾನು ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತು ನೋಡಮ್ಮ ಇಲ್ಲಿ ಯಾರು ಕೂಣಿಲ್ಲ ಏ ಹಾಗಲ್ಲ ಒಬ್ರಿದ್ದಾರೆ ಅವ್ರು ಯಾರು ನೀನು ಹೇಗೆ ಮಾನವರು ನಾನು ಹೇಗೆ ದೇವತೆಗಳ ಹೆಸರು ಹೇಳ್ತಾ ಇದ್ದೀನಿ ಅವ್ರು ಯಾರು ಆ ಕುಲಿಗೂಡ ಬಲಿಬಿಂಬ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಯಾವತ್ತು ಗ್ರಾಮಕ್ಕೆ ಬಂದು ನಾನು ಹಾಲು ಮುಸ್ತೆ ಅವ್ರು ಮಾಡ್ಕೊಂಡು ಹೋಗ್ತಾನೆ ನೋಡು ತಾಯಿ ನಾನು ಹಾನಿ ಮಾಡ್ತಾರೆ ಅಂದ್ರೆ ಮಾನವರು ಹಾನಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಇಲ್ಲ ಇಲ್ಲ ನೀವು ಹೇಳಿದ್ದೆ ಅವರು ಯಾರು ಆ ಯಾವ ಒಡೆಯ ಕುಲಿಗೂಡ ಬಲಿಬಿಂಬನ ಸಾಕ್ಷಿ ಮಾಡಿ ಹೇಳ್ತೀನಿ ಅಂದಮೇಲೆ ಕರಿಗಿರಕ್ಕೆ ಹೊರಗಿನ ಗಿರಕ್ಕೆ ಬೇಡ ಒಂದು ಕಾಯಂ ಗಿರಕ್ಕೆ ನಿಮ್ದು ಹಾಲು ಮೊಸರು ಹಾಲು ಮೊಸರು ಅಂತ ಹಿಂಗ ಗಿಡಕ್ಕೆ ಸಿಕ್ಕಿ ಅವ್ರಿಗಾಗಿ ಹಿಂಗ ತಿರುಗ್ತದೆ ಅದನ್ನ ಹಾಗಾದ್ರೆ ಕರಿ ಅದನ್ನ ಕರುತ್ತ ಸಂಭಾಳಿಸಿ ವ್ಯಾಪಾರ ಮಾಡಿಸ್ಕೊಂಡು ಆಗಲಿ ಆಗ್ಲಿ ಕರಿ ಏನು ಕಾಯಂ ಗಿರಕ್ಕೆ ಯಾಕ್ರಿ ಕರೆದವ್ರಿ ಅಲ್ಲಿ ಹೋ ನೀವು ಕರೆದಿರಿ ಹಿಂದಿ ನಮ್ಗೆ ಅವರ ಕರೆದಂಗಾಗಿತ್ರಿ ಹಾಕಿರ್ಬೇಕಪ್ಪ ಮೂಳ ಕೆಟ್ಟ ವಯಸ್ಸು ಐತಲ್ಲ ನಿಂದು ಸರಿ ಕರೆದವ್ರು ನಾವು ಹೌದ್ರಿ ಹಾಲು ಬಂದ್ರೆ ಹೇಳ್ತಿದ್ರಲ್ಲ ಹೌದ್ರಿ ಇವತ್ತು ಬಂದಾವ್ ಹ ಈಗ ಹಾಲು ಬಂದಾವ್ ಅಲ್ಲ ಹಾಲು ಬಂದದ ಕರೆನ ಬಂದದ ಕರೆನ ಅಲ್ಲ ಕೂಸ ಎಷ್ಟು ತಿಂಗಳಾತು ಮೂರ್ ತಿಂಗಳಾಗೈತಿ ಯಾಕೋ ಹಾಲು ಜಿಬಿ ಜಿಬಿ ಅದಾವ್ರಲ್ಲ ಹಾಗಲ್ಲೋ ಬಾವ ಹ ನನ್ನ ಹಾಲು ಕುಡಿದೆ ಅಂದ್ರ ಮುಂಜಾನೆ ಒಳಕ ಪುಟದಿ ಅಂದ್ರೆ ಮ್ಯಾಲ ಹಾದನ ಹತ್ತಿರ ಶೆಟ್ಟದ ಹಾಲು ಮೊಸರು ತಂದವರು ಒಬ್ಬರಿದ್ದ ಪಾತ್ರೆಯಲ್ಲಿ ಇದ್ದಿದ್ದಷ್ಟು ಹಾಲು ಮೊಸರು ಇವನು ಕುಡಿದಿ ನಾಲ್ಕು ದಿವಸ ಬದುಕ್ತಿ ಕುಡ್ದ ಮುಂಜಾನೆ ಒಳಕ ಪುಟ್ಟತಿ ಏ ಅವತ್ತನ್ನ ಕುಡುನಲ್ರಿ ಹೆಂಗಂದ್ರಿ ಏನತ್ ಕೇಳಿ ಅಲ್ಲಿ ಹಾದವ್ರು ಯಾರು ಉದ್ದಾರ ಆಗಿಲ್ಲ ಬೇಡಪ್ಪ ಅದ್ಯಾಕಲ್ಲಿದ್ದ ಹೋಗತ್ತಾರ ಅಂದ್ರ ನೀವು ಹೋಗಿ ಅವ್ರನ್ನ ಕೇಳು ಅವ್ರನ್ನ ಸಾಕಾಗೊಂಡ್ ಕೊಡ್ತಾರೆ ಕೇಳ್ಬಿಡ್ತಾರಲ್ಲಿ ಇದ್ರಿ ಕೊಡವ್ರೀವನ್ರಿ ಏನು ಮಾತಾಡ್ತೀನಿ ಹಾಗಲ್ರಿ ಹಾಲ ಏನ ತಂದ್ರ ನೀವ ಇಲ್ಲಿ ಹಾಲು ಮೊಸರು ತಂದವ್ರ ಅವ್ ನಿಮ್ಮ ಹೌದು ನಾನು ಹೌದಿಲ್ರಿ ಅವ್ ಯಾತ್ರ ಸಲುವಾಗಿ ತಂದಿರಿ ವ್ಯಾಪಾರ ಮಾಡ್ಲಿಕ್ಕೆ ವ್ಯಾಪಾರ ಎದಕ್ರಿ ರೊಕ್ಕ ಸಲುವಾಗಿ ರೊಕ್ಕ ಎದಕ್ರಿ ರೊಕ್ಕ ಹೊಟ್ಟಿ ಬೇಕಾಗಿಲ್ಲಮ್ಮ ಅಲ್ಲಿ ನೀವು ಹೊಟ್ಟಿ ಏನು ಹಾಕಲಿಲ್ಲ ಗೊತ್ತಿಲ್ಲ ನೋಡದನ್ನ ಅಂಬರು ಅನ್ನೋದಕ್ಕ ಬೇಸ್ ಮಾಡ್ತೀವಿ ಹೆಂಗಂದ್ರಿ ಗೌಳಿತ್ತಿ ಒಟ್ಟು ನಿಮ್ ದಾರ್ನಿ ಏನ್ ಮಾತಾಡ್ತಿ ಏವ ಹಾಗಲ್ಲವ ಸಿಟ್ಟಿಗೆ ಬರ್ಬೇಡ ಹಾಲು ಮೊಸರು ಎಂದು ಹಾಲು ಮೊಸರು ದಾರ್ನಿಗೆ ಬೇಕು ನೋಡ್ದೋತೆ 80 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾ ಇದ್ದೀನಿ ಓಹೋ 80 ರೂಪಾಯಿ ಒಂದ್ ಲೀಟರ್ ಹಾಲು ಅಲ್ಲಿ ನಮ್ ಕಡೆ ಹಾಗದವ ನಮ್ ಕಡೆ 100 ರೂಪಾಯಿ ಕೊಟ್ರು ಸಿಗೋಲ್ಲು ಸಿಗೋಲ್ಲ ಏನ್ ಎಮ್ಮಿನ ನೀರ್ ಕುಡಿತಾವ್ ತಿಳಿಯೋಲ್ತು ಹಿಂಡುವಾಗ ನೀರ್ ಹಾಕ್ತಾರ ಗುರ್ತಾಗಂತ ಗೊತ್ತಾಗಲ್ಲ ಇರ್ಲಿ ಹಾಲು ಎಷ್ಟಿದ್ರು ಇಲ್ಲೇ ಎಲ್ಲಿ ಇರ್ಲಿ ಅಲ್ಲೇ ಅಲ್ಲೇ ಗಡಿಯಾಗಲಿ ತೋರಿ ಹೌದಲ್ಲ ಮೊಸರು ಯಾಕೆ ಕೊಡ್ತೀರಿ ನೀವು ಅಲ್ಲ ತಗೊಳ್ಳೋರು ಅವ್ರ ಹೌದೌದು ಗುತ್ತಿಗೆ ವ್ಯಾಪಾರ ಐತಿ ಇರ್ಲಿ ಇರ್ಲಿ 20 ರೂಪಾಯಿ ತಾಲಿ ಮೊಸರು ಕೊಡ್ತಾ ಇದ್ದೀನಿ ಅಲ್ವಾ ಒಮ್ಮಿ ಲೀಟರ್ ಹತ್ತಿ ಒಮ್ಮಿ ಮಾಪತ್ತಿ ಒಟ್ಟು 20 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾನೆ ಹಿಂಗಂದಿವ ಮತ್ತ ಇನ್ನ ಬೆಣ್ಣೆ ಹೆಂಗ್ ಕೊಡ್ತೀರಿ ಬೆಣ್ಣಿ 800 ರೂಪಾಯಿ ಒಂದ್ ಕೆಜಿ ಬೆಣ್ಣೆ ಕೊಡ್ತಾನೆ ಎಷ್ಟಿದ್ರು ಇಲ್ಲ ಇರ್ಲಿ ಬೆಣ್ಣೆ ಇಲ್ಲ ರಾಕೋಗ್ಲಿ ಮಾಲೋನಿ ಕೇಳಿ ಏನ್ ಮಾತಾಡ್ತೀನಿ ಸಿಟ್ಟಿಗೆ ಬರ್ತಿದ್ದೆ ನೀನು ಅರಿಯನಿಲ್ಲ ಮಾಲ್ ತಂದವ್ರು ಯಾರು ನಾನು ಮತ್ತ ಮಾಲ್ ಯಾರ್ದು ಮಾಲ್ ಅಂದ ಮತ್ ಮಾಲ್ ಚಲೋ ಐತೆ ಅಂದ್ರೆ ನಿನಗಲ್ಲ ನೀ ತಂದಂತ ಹೇಳಾಕತ್ತಾರ ಅವ್ರು ಹೀಗಂದ್ರಿ ಇಷ್ಟೆಲ್ಲ ತಗೊಂಡ್ರಿ ತಗೊಂಡ್ರಿ ಇನ್ನ ಮಜ್ಜಿಗೆ ಹಾಕೊಡ್ತೀವ ಮಜ್ಜಿಗೆ ನೋಡ ಯಜಮಾನ್ ಕೊಡ್ತಾನ ತಗೊಂಡ್ ಹೋಗ್ಬಿಡ್ರಿ ಏನಂತೀನಿ ಅಲ್ಲ ನಿನಗ ಮನ್ಯಾಗ ಅತ್ತಿ ಮಾವ ಹೇಳೋರು ಕೇಳೋರು ಅದಾರಿ ನೋಡಮ್ಮ ನನಗೂ ಅತ್ತಿ ಮಾವ ಎಲ್ಲಾರು ಇದ್ದಾರೆ ಅಲ್ಲ ನನಗೂ ಅದಾರು ಅಕ್ಕಿನ ಕೇಳ್ತಿ ಅಕ್ಕಿಗೊಬ್ಬಕ್ಕೆ ಅತ್ತಿ ಅತ್ತಿ 23 ಮಂದಿ ಮಾವುಗಳು ಏನ್ ಮಾತಾಡ್ತೀನಿ ಒಬ್ಬಕ್ಕೆ ಅತ್ತಿಗೆ 23 ಮಾವುಗಳು ಬೇಕಾಗಿಲ್ಲ ಇಲ್ಲಿ ನಮ್ಮೂರಲ್ಲಿ ನಿನ್ನ ವ್ಯಾಪಾರ ಆಗುದಿಲ್ಲ ಇಲ್ಲಿ ಅಪಾರ ಪರಿಕಿದ್ದಂಗೆ ಕಾಣಿಸ್ತದೆ ಆಗ್ಬೇಕಾದ್ರೆ ನಾ ಹೋಗ್ಬೇಕಾದ್ರೆ ಬ್ರಾಹ್ಮಣರವರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬೇಕಾದ್ರ ಪದ್ಧತಿ ಭರ್ಜರಿ ಭರ್ಜರಿ ಪಿತ್ತಾಮರ ಒಟ್ಟು ಮಜ್ಜಿ ಕುಪ್ಪಸನ್ ತಟ್ಟಿಕೊಂಡು ಮತ್ತೊಡ್ಡ ರಾಗಿನ ಹಾಕಿಕೊಂಡು ಆ ಭಗವಂತನ ಧ್ಯಾನ ಮಾಡ್ತಾ ಹೋಗ್ಬಿಡೋಣ. ಹೋಗೋಣ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ ನೀರೋಳಿದ್ದಾಗೆ ಬಾರ ಪಟ್ಟದವನಿಗೆ ಗೋವಿಯ ಬಗೆದವಾಗೆ ಸರಳ ಹರಿದವನಿಗೆ ಭಕ್ತನ ನೆಪ್ಪವಾಗೆ ತೇಗಿ ಹಿಡಿದವಗೆ ಭಕ್ತರ ಸಲುವ ನಮ್ಮ ಪುರಂದರ ವಿಠಲನಿಗೆ ಜಯ ಮಂಗಲ ಬೋಲಾ ಕುಂಡಲಿಂಗರಿ ಉತ್ತ ತುಕಾರಾಮ್ ಮಹಾರಾಜ್ ಕೂ ಜಯ ಸಾಧು ಸಂತ ಮಹಾರಾಜ್ ಕೂ ಜಯ ನಮನ ಗೋವಿಂದ ಗೋ ಆತ್ಮೀಯ ಕಿಳುಕರೆ, ಇದುವರೆಗೆ ದೊಡ್ಡಾಟ, ಶ್ರೀಕೃಷ್ಣ ಪಾರಿಜಾತ, ಗೌಳಗಿತ್ತಿ ಸನ್ನಿವೇಶ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಬಾಗಲಕೋಟೆ ಜಿಲ್ಲೆಯ ಮುಧೋಳು ತಾಲೂಕಿನ ಜಾಲಿಕಟ್ಟಿ ಗ್ರಾಮದ ಶಾಂತವ ಮಾದರ್ ಹಾಗೂ ತಂಡದವರು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಕೇಳುಗರೆ, ಈಗ ಕೇಳೋಣ ಭಜನಾ ಪದವನ್ನು ಚಿದಾನಂದ ಪಿ ಕನ್ನೋಳಿ ಹಾಗೂ ತಂಡದವರಿಂದ. ನಾಡಿದರ ಆರು ಮಕ್ಕಳನ ಅಡವಿ ಗಟ್ಟಿದೆ ಮಕ್ಕಳನ ಅಡವಿ ಗಟ್ಟಿದೆ ಮೂರು ಮಕ್ಕಳನ ಒಂದನಾಡಿದರ ಕಡಿಮೆಂದೆ ನಾನು ಒಂದನಾಡಿದರ ಕಡಿಮೆಂದೆ ನಾನು ಮತ್ತೊಂದಾಡಿದರ ಮಾತಿದು ನಿಜ ಉಂಟ ಸುಜ್ಞಾನಿಗಳಿಗೆ ತಿಳಿಯುವ ಶಿವ ಶಿವ ಎಂಬುಹಾರಿ ಬೇಡಿಕೊಂಡೆ ನಾನು, ಶಿವ ಶಿವ ಎಂಬುಹಾರಿ ಬೇಡಿಕೊಂಡೆ ನಾನು.